ಗೇರು ಬೀಜದ ಅನುಬಂಧ. ಗೇರು ಹಣ್ಣನ್ನು ಹೆಕ್ಕುವಲ್ಲಿಂದ ಅದರ ಬೀಜ ಹಲ್ವಾದಲ್ಲಿ ನೆಕ್ಕುವ ನಡುವೆ ಹಾಯುವ ಅರ್ಥಶಾಸ್ತ್ರ, ಜೀವಶಾಸ್ತ್ರ, ಔದ್ಯಮಿಕ ಸತ್ಯಗಳ ಕುರಿತು ಪ್ರತ್ಯಕ್ಷದರ್ಶಿಯ ಹಕ್ಕಿನೋಟ. ಹರಿಪ್ರಸಾದ್ ಶೇವಿರೆ ತಾನು ಪುತ್ತೂರು ಮೂಲದವನು ಎಂದಾಗಲೇ ಆಪ್ತವೆನ್ನಿಸಿ ನನ್ನ ಅಜ್ಜನ ಊರು ಎಂದಿದ್ದೆ. ಶೇವಿರೆ ಎಂದರೆ ಕೆಸುವಂತೆ. ಸಸ್ಯ ವರ್ಗೀಕರಣ ಏನೇ ಇರಲಿ, ತಾವರೆಯಂತೆ ಕೆಸುವು ನೀರು ಬಿದ್ದರೂ ಅಂಟಿಸಿಕೊಳ್ಳದ ಜಾತಿ. ಈ ಹರಿಪ್ರಸಾದ್ ಸ್ವಲ್ಪ ಹಾಗೆ ಗೇರು ಉದ್ಯಮದಲ್ಲಿ ಮುಳುಗಿದ್ದು ಇರದಂತಿರುವವರು. ಪುತ್ತೂರು ಹುಟ್ಟೂರಾದರೂ ತಂದೆಯ ಮರಣದಿಂದ ಮೂಡಬಿದ್ರೆ ದೂರ ಕೆಳೆಯಿತು ಇವರ ಜೀವನ ಕಾಂಡ. ಅಕ್ಕ ಭಾವರ ಸಾಂಗತ್ಯದಲ್ಲಿ ಹರಿಪ್ರಸಾದರ ವ್ಯವಹಾರ ಕೌಶಲ್ಯದ ಎಲೆ ಅಗಲಿತು. ಮುಂದುವರಿದು ಸಣ್ಣಣ್ಣನ ಉದ್ದಿಮೆ ಭಾಗಿದಾರಿಕೆಯಲ್ಲಿ ದೃಢ ವೃತ್ತಿ ಹೂವರಳಿಸಿತು. ಮಂಗಳೂರಿನ ಉಡಿಯಲ್ಲಿ ಗೃಹಸ್ಥನಾಗಿ ನೆಲೆ ಕಂಡು ಧನ್ಯವಾದರು ಈ ಶೇವಿರೆ. ಔಪಚಾರಿಕ ಓದು ಕೊಡದ್ದನ್ನು ಲೋಕಮುಖದಲ್ಲಿ ಕಲಿತು ಸೋದರನೊಡನೆ ಯಶಸ್ವಿ ಗೇರು ಉದ್ಯಮಿಯೇ ಆಗಿರುವ ಹರಿ ಆಕಸ್ಮಿಕಗಳಿಗೆ ಬೆನ್ನು ತೋರಿಸುವುದಿಲ್ಲ, ನಗುಮುಖ ಕೊಡುತ್ತಾರೆ. ಬಹುಶಃ ಈ ಸ್ವಭಾವವೇ ಹರಿ ಮತ್ತು ನನ್ನ ಹೆಚ್ಚೆಂದರೆ ಒಂದೆರಡು ತಿಂಗಳ ಪರಿಚಯವನ್ನು ಗಾಢವಾಗಿಸಿತು. ಇವರು ವ್ಯಾಯಾಮದ ಸುಳಿಯಲ್ಲಿ ಬೆಳಗಿನ ನಡಿಗೆ ರೂಢಿಸಿಕೊಂಡಿದ್ದರಂತೆ. ನಿತ್ಯ ಒಂದೇ ದಾರಿ ಸವೆಸಿದ್ದು ಹೆಚ್ಚಾಗಿ ಬೋರಾಗಿ ಕೆಲವು ಬಾರಿ ಕಣ್ಮುಚ್ಚಿಯೂ ನಡೆದದ್ದಿದೆ. ಇದು ಅವರದೇ ಮಾತು. ಒಂದು ಆಕಸ್ಮಿಕದಲ್ಲಿ ಯಾರೋ ಹೊಸ ತಲೆಮಾರಿನ ಸೈಕಲಿಗರನ್ನು ನೋಡಿದ ಹರಿಗೆ ವಿದ್ಯಾರ್ಥಿ ದಿನಗಳಲ್ಲಿ ತಾನು ಬಾಡಿಗೆ ಸೈಕಲ್ ತುಳಿದು ಸುಬ್ರಹ್ಮಣ್ಯ, ಧರ್ಮಸ್ಥಳ, ಬೇಕಲ, ಮೈಸೂರು ಸುತ್ತಿದ ನೆನಪಾಯಿತಂತೆ. ಮಂಗಳೂರಿನ ಸೈಕಲಿನ ಹೊಸ ಅನುಭವಕ್ಕೆ ಅಂತರ್ಜಾಲದಲ್ಲಿ ಹುಡುಕಾಟ ನಡೆಸಿದರು. ಫಲಿತಾಂಶ, ಕಳೆದ ಮಳೆಗಾಲದಲ್ಲಿ ಅಂದರೆ 1916 ಜೂನ್ ಕದ್ರಿಯ ಜ್ಯೋತಿ ಸೈಕಲ್ನಲ್ಲಿ ಹೊಸ ಸೈಕಲ್ ಕೊಳ್ಳುವುದರೊಡನೆ ಮೊದಲು ಅದರ ಉತ್ಸಾಹಿ ಯಜಮಾನ ಗಣೇಶ್ ನಾಯಕ್, ಮತ್ತೆ ಮಂಗಳೂರಿನ ಎರಡು ಸೈಕಲ್ ಸಂಘಗಳ ಒಡನಾಟ ಶುರುವಾಯಿತಂತೆ. ಮಳೆ ಧಿಕ್ಕರಿಸಿಯೇ ಇವರು ಸೈಕಲ್ ಮೆಟ್ಟಿಯೇ ಮೆಟ್ಟಿದರು. ಅವಿರತ ಸೈಕಲ್ ಪಟುವಾಗಿ ಅರಳಿದರು. ಹರಿಪ್ರಸಾದ್ ಔಪಚಾರಿಕ ಓದನ್ನು ನಿರುಪಯುಕ್ತವೆಂದು ಎರಡನೇ ಬಿಕಾಮಿಗೆ ಬಿಟ್ಟುಕೊಟ್ಟರೂ ಸಾಹಿತ್ಯಕ ಓದು ಮತ್ತು ರುಚಿಯನ್ನು ಚೆನ್ನಾಗಿಯೇ ಉಳಿಸಿ ಬೆಳೆಸಿದ್ದರು. ಸಹಜವಾಗಿ ನನ್ನ ಸೈಕಲ್ ಸರ್ಕಿಟ್ ಟಿಪ್ಪಣಿ ಮತ್ತು ಲೇಖನಗಳ ಬಲೆಗೆ ಬಿದ್ದು ನನಗೆ ನಿಕಟವಾದರು. ಬೇಗನೆ ಸ್ಪರ್ಧೆ, ಪ್ರಮಾಣ ಪತ್ರ, ಪ್ರಚಾರ, ಪದಕ, ದಾಖಲೆಗಳ ಬೆನ್ನು ಬಿಟ್ಟು ಸೈಕಲನ್ನು ವ್ಯಾಯಾಮದ ಜೊತೆಗೆ ಪ್ರಾಕೃತಿಕ ಸಾಮಾಜಿಕ ತಿಳಿವಿಗೆ ಒಂದು ಸಲಕರಣೆಯಾಗಿ ಬಳಸುವ ನನ್ನ ಆಸಕ್ತಿಗೆ ಒಲಿದರು. ಈ ಆಪ್ತತೆಯಲ್ಲಿ ಹರಿ ತನ್ನ ಕೆಲವು ಮಿತ್ರರನ್ನು ತನ್ನ ವ್ಯಾವಹಾರಿಕ ಪ್ರಪಂಚಕ್ಕೊಮ್ಮೆ ಬರುವಂತೆ ಆಹ್ವಾನಿಸಿದರು. ಬೇರೊಂದೆರಡು ಮಂದಿ ಅನಿವಾರ್ಯ ಕಾರಣಗಳಿಗೆ ತಪ್ಪಿಸಿಕೊಂಡರು. ನಾನು ದೇವಕಿ ಆಮಂತ್ರಣಕ್ಕೆ ಕಚ್ಚಿಕೊಂಡೆವು. ಅಂದು ತನ್ನ ಕ್ಷೇತ್ರ ಕಾರ್ಯದ ಭಾಗವಾಗಿಯೇ ಪುತ್ತೂರಿನತ್ತ ಸೂರ್ಯೋದಯಕ್ಕೆ ಮುನ್ನ ಹೊರಟಿದ್ದ ಹರಿಪ್ರಸಾದರ ಕಾರು ಏರಿಕೊಂಡೆವು. ಹರಿಪ್ರಸಾದರ ದೊಡ್ಡಕ್ಕನ ಗಂಡ ಶ್ರೀಪತಿ ಭಟ್ಟರು ಮೂಡಬಿದ್ರೆಯ ಗಣ್ಯ ಗೇರುಬೀಜ ಉದ್ಯಮಿ. ಅವರಲ್ಲಿ ಉದ್ಯಮದ ಓನಾಮ ಕಲಿತವರು ಅನಂತಕೃಷ್ಣರಾವ್ ಅಥವಾ ಎ ಕೆ ರಾವ್, ಹರಿಯ ಸಣ್ಣಣ್ಣ. ಇವರು ಅಲ್ಪಕಾಲದಲ್ಲೇ ಮೂಡಬಿದ್ರೆಯಲ್ಲಿ ಸ್ವತಂತ್ರ ಗೇರು ಉದ್ದಿಮೆಗಿಳಿದರು. ಕುಟುಂಬದ ಕಡೆ ಕುಟ್ಟಿ ಹರಿ ಬಹುಶಃ ಎಳೆಹರೆಯದ ಕಾರಣ ತುಸು ಹಿಂದಿನಿಂದ ಸಣ್ಣಣ್ಣನನ್ನು ಉದ್ದಿಮೆಯ ಕಿರಿಯ ಪಾಲುದಾರನಾಗಿಯೇ ಸೇರಿಕೊಂಡರು. ವಿಜಯಲಕ್ಷ್ಮಿ ಗೇರು ಉದ್ಯಮದ ವಹಿವಾಟು ದೊಡ್ಡದು, ಲಕ್ಷ ಸಗಟು ಮಾರುಕಟ್ಟೆಯದು. ಹಾಗಾಗಿ ನಮ್ಮ ನಿಮ್ಮ ದೈನಂದಿನ ಖರೀದಿ ಬಿಡಿ ಮೂಡಬಿದ್ರೆಯ ಪೇಟೆಯಲ್ಲೂ ವಿಜಯಲಕ್ಷ್ಮಿ ಛಾಪದ ಗೇರು ಬೀಜ ಕಾಣಸಿಗದು. ಅಖಿಲ ಭಾರತ ಮಟ್ಟದಲ್ಲಿ ಇವರ ಉತ್ಪನ್ನ ಮುಟ್ಟದ ಮೂಲೆ ಇಲ್ಲ. ಸಹಜವಾಗಿ ಕಚ್ಚಾ ಮಾಲು ಮತ್ತು ಸಿದ್ಧ ಮಾಲುಗಳ ಸಂಗ್ರಹ ಮತ್ತು ಓಡಾಟದ ದೊಡ್ಡ ಕೇಂದ್ರವಾದ ಮಂಗಳೂರಲ್ಲಿದ್ದುಕೊಂಡು ಸ್ವತಂತ್ರವಾಗಿ ನಡೆಸುವ ಜವಾಬ್ದಾರಿ ಹರಿಪ್ರಸಾದರದ್ದು. ಕಾರ್ಖಾನೆಗೆ ಊರಿನ ಕಚ್ಚಾ ಮಾಲು ಸಾಕಾಗದಾಗ ಎ ಕೆ ರಾವ್ ಗೇರು ಬೆಳೆಯುವ ದೇಶಗಳಲ್ಲಿ ಅಂದರೆ ಪಶ್ಚಿಮಕ್ಕೆ ಕೆಲವು ಆಫ್ರಿಕನ್ ದೇಶಗಳು ಹಾಗೂ ಇತ್ತ ಇಂಡೋನೇಷ್ಯಾ ಮುಂತಾದವುಗಳಲ್ಲಿ ಓಡಾಡಿ ಬೆಳೆಗಾರರ ಸಗಟು ಮಾರುಕಟ್ಟೆಗಳಲ್ಲಿ ಸಂಬಂಧ ಕುದುರಿಸಿ ಬರುತ್ತಾರೆ. ಹಡಗುಗಳ ಮೂಲಕ ಬರುವ ಕಚ್ಚಾ ಮಾಲನ್ನು ಮಂಗಳೂರು ಬಂದರದ ಔಪಚಾರಿಕತೆಗಳನ್ನು ಮುಗಿಸಿ ಮೂಡಬಿದ್ರೆ ಮುಟ್ಟಿಸುವುದು ಹರಿಯ ಜವಾಬ್ದಾರಿ. ಮತ್ತೆ ಮೊದಲೇ ಹೇಳಿದಂತೆ ವಿಜಯಲಕ್ಷ್ಮಿ ಉತ್ಪನ್ನಗಳಿಗೆ ಅಖಿಲ ಭಾರತ ಮಟ್ಟದ ವಿತರಣೆಯಲ್ಲಿ ಮಂಗಳೂರಿನ ಮಟ್ಟಿಗೆ ನಿರ್ವಾಹಕ ಮತ್ತು ವಕ್ತಾರ ಹರಿಯೇ. ಹರಿಪ್ರಸಾದರ ಪದ್ಮಪತ್ರದ ಗುಣ ನಾನು ಹೆಚ್ಚು ಕಂಡದ್ದು ಇಲ್ಲಿ. ಇವರಿಗೆ ಕಾರ್ಖಾನೆಯ ತಿಳುವಳಿಕೆ ಚೆನ್ನಾಗಿಯೇ ಇದ್ದರೂ ಮೂಡುಬಿದ್ರೆಯಲ್ಲಿ ಅಣ್ಣನ ವಹಿವಾಟಿಗೆ ತಲೆ ಹಾಕಿದವರಲ್ಲ. ಮತ್ತೆ ತಿರುಗಾಟದ ಖಯಾಲಿ ಇದ್ದರೂ ವಿದೇಶಗಳಿಗೆ ಹೋಗುವ ಮೋಹ ಅಂಟಿಸಿಕೊಂಡದ್ದೂ ಇಲ್ಲ. ಹರಿಯ ಮಾತಿನಲ್ಲೇ ಕೇಳಿ, ಅಣ್ಣ ಎಲ್ಲಾದರೂ ಒತ್ತಾಯದಲ್ಲಿ ಸಿಕ್ಕಿಸಿ ಹಾಕಿಯಾನು ಎಂದು ನಾನು ಪಾಸ್ಪೋರ್ಟೇ ಮಾಡಿಸಿಲ್ಲ. ಕರಾವಳಿ ವಲಯದಲ್ಲಿ 600ಕ್ಕೂ ಮಿಕ್ಕು ಗೇರು ಕಾರ್ಖಾನೆಗಳಿವೆ. ಆದರೆ ಬೆಳೆಗಾರರ ಮಟ್ಟದಲ್ಲಿ ಗೇರಿನ ಗಂಭೀರ ಕೃಷಿಕರು ತುಂಬ ಕಡಿಮೆ. ಇದಕ್ಕೆ ಅಪವಾದವಾಗಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಸ್ವತಂತ್ರವಾಗಿ ಗೇರು ಅಭಿವೃದ್ಧಿ ಕಾರ್ಯವನ್ನು ಸಾಕಷ್ಟು ನಡೆಸಿವೆ. ಅದರಲ್ಲಿ ಪುತ್ತೂರಿನ ಕುಮಾರಧಾರಾ ನದಿ ತಟದಲ್ಲಿ ಕೇಂದ್ರ ಸರ್ಕಾರ ಗೇರು ಅಭಿವೃದ್ಧಿಯ ಹೆಸರಿನಲ್ಲಿ ಸುಮಾರು 200 ಎಕರೆಗೂ ಮೀರಿದ ಗುಡ್ಡಗಳ ಹರಹಿನಲ್ಲಿ ಶುದ್ಧ ಗೇರು ಕೃಷಿ ನಡೆಸುತ್ತಿರುವ ಜಾಗವೂ ಒಂದು. ಇಲ್ಲಿ ತೋಟದ ನೆಲ ಹದ ಮಾಡುವಲ್ಲಿಂದ ಗೇರು ಮರ ಹೂ ಬಿಡುವವರೆಗಿನ ಎಲ್ಲ ಕಾರ್ಯಗಳನ್ನು ಇಲಾಖೆ ವೈಜ್ಞಾನಿಕವಾಗಿಯೇ ನಡೆಸುತ್ತದೆ. ಆದರೆ ವರ್ಷಾವಧಿ ಬೆಳೆ ಸಂಗ್ರಹಣೆಯನ್ನು ಮಾತ್ರ ನಿಯಮಾನುಸಾರ ಖಾಸಗಿ ಜನಗಳಿಗೆ ಹರಾಜು ಹಾಕಿಬಿಡುತ್ತದೆ. ಫಸಲು ಹೇಗಿದ್ದರೂ ಗುತ್ತಿಗೆದಾರನ ಒಪ್ಪಂದದಲ್ಲಿ ಬದಲಾವಣೆಗಳನ್ನೇನೂ ತಾರದ ನಿಯತ್ತು ಇಲಾಖೆಯದು. ವರ್ಷದ ಫಸಲಿನ ನಿಜ ಲೆಕ್ಕ ಕೊಡುವುದು ಮತ್ತು ಇಲಾಖೆಯ ಸಸಿ ಸಂವರ್ಧನಾ ಕಾರ್ಯಕ್ಕೆ ನಿಯಮಿತ ಸಣ್ಣ ಮೊತ್ತದ ಉಚಿತ ಬೀಜ ಒದಗಿಸುವುದು ಗುತ್ತಿಗೆದಾರನ ಜವಾಬ್ದಾರಿ. ಸಹಜವಾಗಿ ಒಂದು ವರ್ಷದ ಬೀಜ ಸಂಗ್ರಹದ ಲೆಕ್ಕ ಮುಂದಿನ ವರ್ಷದ ಹರಾಜಿಗೆ ಅಡಿಪಾಯ. ಆದರೆ ಖಾಸಗಿ ಗುತ್ತಿಗೆದಾರರು ಇಲಾಖೆಯೊಡನೆ ಕಣ್ಣಾಮುಚ್ಚಾಲೆ ಆಡುತ್ತಿದ್ದಾರಂತೆ. ಅಂತಿಮ ಸಂಗ್ರಹದ ಲೆಕ್ಕವನ್ನು ಕಡಿಮೆ ತೋರಿಸಿ ಬರುವ ವರ್ಷಗಳ ಅಡಿಪಾಯವನ್ನೇ ಸಡಿಲಿಸಿ ತಮ್ಮೊಳಗೆ ಅತಿ ಲಾಭಕರವಾಗಿ ಗುತ್ತಿಗೆ ಉಳಿಯುವಂತೆ ನೋಡಿಕೊಳ್ಳುತ್ತಿದ್ದರು. ಇದರ ಅರಿವಿದ್ದು ಮುರಿಯುವಲ್ಲಿ ವಿಫಲವಾಗಿದ್ದ ಇಲಾಖೆ ಈ ಶ್ರಾಯದಲ್ಲಿ ವಿಜಯಲಕ್ಷ್ಮಿಯ ಏಕೆರಾಯರಿಗೆ ಹರಾಜಿಗೆ ನಿಲ್ಲುವಂತೆ ಕುಮ್ಮಕ್ಕು ಕೊಟ್ಟಿತಂತೆ. ಅದುವರೆಗೆ ಅಲ್ಲಿನ ಗುತ್ತಿಗೆದಾರರಿಂದ ಬೀಜ ಖರೀದಿಸುವಷ್ಟರಲ್ಲೇ ತೃಪ್ತವಾಗಿದ್ದ ವಿಜಯಲಕ್ಷ್ಮಿ ಈ ವರ್ಷ ಹರಿಪ್ರಸಾದರನ್ನು ಮುಂದೊಡ್ಡಿ ಹರಾಜಿನಲ್ಲೂ ವಿಜಯಲಕ್ಷ್ಮಿಯನ್ನು ಒಲಿಸಿಕೊಂಡಿತು. ಈಗ ಅದನ್ನು ಪ್ರಾಯೋಗಿಕವಾಗಿಯೂ ಗುರಿ ಮುಟ್ಟಿಸುವ ಛಲದೊಡನೆ ಸುಮಾರು 4 ತಿಂಗಳ ಕಾಲ ಹರಿ ಮತ್ತವರ ಸಿಬ್ಬಂದಿ ಇಲಾಖೆಯ ಗೇರು ಮರಗಳ ಬುಡ ಸುತ್ತುತ್ತಲಿವೆ. ನಿತ್ಯದ ಕೆಲಸಕ್ಕೆ ಯೋಗ್ಯ ಮೇಸ್ತ್ರಿ, ಕೂಲಿ, ಕೋಠಿ, ಸಾಗಣಾ ವ್ಯವಸ್ಥೆಗಳನ್ನೆಲ್ಲ ಮಾಡಿಬಿಟ್ಟರೂ ಅನಿಯತವಾಗಿ ಕನಿಷ್ಠ ವಾರಕ್ಕೊಮ್ಮೆಯಾದರೂ ಹರಿ ಭೇಟಿ ಕೊಡುವುದು ಅನಿವಾರ್ಯ. ಅಂಥ ಒಂದು ಭೇಟಿಯಲ್ಲಿ ನಾವು ಕೇವಲ ಕುತೂಹಲಿ ವೀಕ್ಷಕರಾಗಿ ಸೇರಿಕೊಂಡಿದ್ದೆವು. ಪುತ್ತೂರಿನ ಹೋಟೆಲೊಂದರಲ್ಲಿ ತಿಂಡಿ ಮುಗಿಸಿ ಕಾಣಿಯೂರು ಮಾರ್ಗ ಹಿಡಿದೆವು. ಅದರಲ್ಲಿ ಸುಮಾರು 9 ಕಿಲೋಮೀಟರ್ ಅಂತರದ ಶಾಂತಿಗೋಡಿನ ಬಳಿಯ ICAR ಅಂದರೆ ಭಾರತೀಯ ಕೃಷಿ ಸಂಶೋಧನಾ ವಿಭಾಗದ ಆಶ್ರಯದ DCR ಅಂದರೆ ಗೇರು ಸಂಶೋಧನಾ ನಿರ್ದೇಶನಾಲಯದ ವಠಾರ ತಲುಪುವಾಗ ಸುಮಾರು 8 ಗಂಟೆ. ಎಲ್ಲ ಇಲಾಖೆಗಳಂತೆ ಭರ್ಜರಿ ಬೋರ್ಡು, ಬೇಲಿ, ಗೇಟು, ಅಲಂಕಾರಿಕ ಉದ್ಯಾನಗಳ ಸೆರೆಯಲ್ಲಿ ಅಗತ್ಯ ಒಂದಾದರೆ ವಾಸ್ತವ ಹತ್ತೆಂಬಂತೆ ಸಿದ್ಧವಾಗಿ ಮತ್ತು ಸಹಜವಾಗಿ ಬಹುತೇಕ ವ್ಯರ್ಥವಾಗುಳಿದ ಕಟ್ಟಡಗಳು, ಸೌಕರ್ಯಗಳು ಹರಡಿಬಿದ್ದಿದ್ದವು. ಸಂಶೋಧನಾಂಗದ ಹೊಸ ಶಾಖೆಯೊಂದು ತುಸು ಆಚಿನ ಕೆಮ್ಮಿಂಜೆಯಲ್ಲಿ ಈಚೆಗೆ ತೊಡಗಿತ್ತು. ಹಾಗಾಗಿ ವಸತಿ ಸಾಲೆಲ್ಲ ಖಾಲಿ ಬಿದ್ದಿದೆ ಎಂದು ಕಚೇರಿ ಸಿಬ್ಬಂದಿಯ ಸಮಜಾಯಿಷಿ ಕೊಟ್ಟರೂ ಎಷ್ಟು ವಿಶ್ವಾಸಾರ್ಹ ಎಂದು ನನಗೆ ತಿಳಿದಿಲ್ಲ. ಕಚೇರಿಯ ಮುಂದಿನ ಅಂಗಳದ ಬಿಸಿಲಿನಲ್ಲಿ ಗುತ್ತಿಗೆದಾರರು ಕರಾರಿನಂತೆ ಕೊಟ್ಟ ಬೀಜಗಳನ್ನು ಒಣಗಿಸುತ್ತಿದ್ದರು. ತುಸು ಆಚೆಗೆ ಹಸಿರು ಬಲೆ ಮನೆಯ ನೆರಳಲ್ಲಿ ಸಸಿಮಡಿಗಳು ಕಣ್ತುಂಬುತ್ತಿದ್ದವು. ಲೆಕ್ಕಾಚಾರದಂತೆ ಮಣ್ಣು ಗೊಬ್ಬರಗಳ ಮಿಶ್ರಣ ತುಂಬಿಕೊಂಡ ತೊಟ್ಟೆಗಳಲ್ಲಿ ಗಟ್ಟಿ ಬೀಜಗಳು ಮೊಳಕೆಯೊಡೆಯುತ್ತವೆ. ಯೋಗ್ಯ ಹಂತದಲ್ಲಿ ಸಂಶೋಧನಾ ಮಡಿಗಳಲ್ಲಿ ಬೆಳೆದ ಅಗತ್ಯದ ಹಳೆ ಮರಗಳಿಂದ ಚಿಗುರುಗೈಗಳನ್ನು ತಂದು ಇವಕ್ಕೆ ಕಸಿ ಮಾಡುತ್ತಾರೆ. ಹೀಗೆ 100,000 ಲೆಕ್ಕದಲ್ಲಿ ತರಹೇವಾರಿ ಗುಣನಿಷ್ಠಿತ ಸಸಿಗಳನ್ನು ಬೋರ್ಡ್ ಸಹಿತ ವಿಭಾಗಿಸಿಟ್ಟು ಸಲಹುತ್ತಿದ್ದರು. ನೀರಿಗೆ ಒತ್ತಿನ ಕುಮಾರಧಾರ ಧಾರಾಳವಿತ್ತು. ಖಾಲಿ ಹೊಡೆಯುತ್ತಿದ್ದ ವಸತಿ ಸಾಲುಗಳ ನೆರಳಿನಲ್ಲಿ ಕಾರು ಬಿಟ್ಟು ನಾವು ನಡಿಗೆಯಲ್ಲಿ ಹಾಡಿಸುತ್ತಲೂ ಹೊರಟೆವು. ಇಲ್ಲಿ ಮತ್ತು ಮುಂದೆಯೂ ನುಸುಳುವ ನನ್ನ ಸಣ್ಣ ಆತ್ಮಕಥಾನಕ ಮಾತುಗಳಿಗೆ ಕ್ಷಮೆ ಇರಲಿ. ದಕವಲಯದ ನನ್ನ ಬಹುತೇಕ ಸಂಬಂಧಿಗಳು ಕೃಷಿಕರೇ. ಅವರಲ್ಲೆಲ್ಲ ಮತ್ತೆ ನಾವೇ 18 ವರ್ಷಗಳ ಹಿಂದೆ ಮೊಂಟೆ ಪದವಿನಲ್ಲಿ ಸಸ್ಯ ಪುನರುತ್ಥಾನದ ನೆಪದಲ್ಲಿ ಕೊಂಡ 1 ಎಕರೆ ನೆಲದಲ್ಲೂ ಅಭಯಾರಣ್ಯ ಸಾಕಷ್ಟು ಗೇರು ಮರಗಳನ್ನು ಕಂಡಿದ್ದೇವೆ. ಆ ಅನುಭವದಲ್ಲಿ ಹೆಚ್ಚೆಂದರೆ ಮುಳಿಗುಡ್ಡೆಗಳಲ್ಲಿ ಹಳೆ ಗೇರು ಮರಗಳು ಸತ್ತು ಖಾಲಿ ಬಿದ್ದ ಜಾಗಗಳಲ್ಲಿ ಹೊಸ ಸಸಿ ನೆಡುವುದನ್ನು ಕಂಡಿದ್ದೇವೆ. ಅಡಿಕೆ ತೋಟಕ್ಕೋ ಜಾನುವಾರು ದೊಂಪಕ್ಕೋ ಸೊಪ್ಪು ಮಾಡುವ ನೆಪದಲ್ಲಿ ಗೇರು ಮರಗಳನ್ನಪ್ಪುವ ಬಳ್ಳಿ ಪೊದರಗಳನ್ನು ತರಿದು ಪರೋಕ್ಷವಾಗಿ ಫಸಲು ಹಸನಾಗುವಂತೆ ನೋಡಿಕೊಂಡದ್ದು ಅರಿವಿನಲ್ಲಿದೆ. ವಾಸ್ತವವಾಗಿ ನಮ್ಮ ಅಭಯಾರಣ್ಯದಲ್ಲಿ ಮೊದಲ ವರ್ಷಗಳಲ್ಲಿದ್ದ 40ಕ್ಕೂ ಮಿಕ್ಕು ಮರಗಳಲ್ಲಿ ನಾವು ವಾರ್ಷಿಕ 100 ಕೆಜಿಗೂ ಮಿಕ್ಕು ಗೇರು ಬೀಜ ಸಂಗ್ರಹಿಸಿ ಮಾರಿದ್ದೂ ಇತ್ತು. ನಿಮಗೆ ತಿಳಿದಂತೆ ಗೇರು ವಿದೇಶಿ ಮೂಲದ್ದು. ಅವನ್ನು ಸಹಜ ಬೆಳವಣಿಗೆಗೆ ಬಿಟ್ಟರೆ ಮರ ದೀರ್ಘಕಾಲ ಬಾಳುವುದಿಲ್ಲ. ಅಭಯಾರಣ್ಯದಲ್ಲಿ ನಾವಾದರೂ ಈ ನೆಲಕ್ಕೆ ಸಹಜವಾದ ಸಸ್ಯ ವೈವಿಧ್ಯದ ಸಂವರ್ಧನೆಗೆ ಒತ್ತು ಕೊಟ್ಟಾಗ ಗೇರು ಮರಗಳು ಮಣ್ಣಾಗತೊಡಗಿದವು. ನಾವು ಅದರ ಬಗ್ಗೆ ಯಾವ ಆತಂಕವನ್ನು ಇಟ್ಟುಕೊಳ್ಳದಿದ್ದರೂ ಕಂಡ ಎಲ್ಲ ಸಂಬಂಧಿಗಳು ಸ್ವಲ್ಪ ಕಾಡು ಬಲ್ಲೆ ಬಿಡಿಸು ಮಾರಾಯ, ಗೇರು ಹಿಡಿದೀತು ಎಂದದ್ದಿತ್ತು. ನಾವು ಹಾಗೆ ಮಾಡದೇ ಇದ್ದುದಕ್ಕೆ ಇಂದು ಅಭಯಾರಣ್ಯದ ಗೇರು ಮರಗಳಲ್ಲಿ 100ಕ್ಕೆ 90 ಮಣ್ಣಾಗಿ ಹೋಗಿವೆ. ಇರುವವಾದರೂ ನಮ್ಮ ಹಣ್ಣು ತಿನ್ನುವ ಚಪಲಕ್ಕೆ ಮನೆ ಕಜ್ಜಾಯಗಳ ರುಚಿಯ ಅಗತ್ಯಕ್ಕೂ ಒದಗುತ್ತಿಲ್ಲ. ಆ ಸೀಮಿತ ಅನುಭವಗಳನ್ನು ಅಡ್ಡ ಮಲಗಿಸುವಂತೆ ಇಲ್ಲಿ ನಾನು ಮೊದಲ ಬಾರಿಗೆ ವ್ಯವಸ್ಥಿತ ಗೇರು ತೋಟ ನೋಡುತ್ತಿದ್ದೆ. ಕುಮಾರಧಾರಾ ನದಿ ಗೇರು ಹಾಡಿಗೆ ಒಂದು ನೈಜ ಗಡಿ. ಪಶ್ಚಿಮ ಘಟ್ಟದ ಉನ್ನತಿಯಿಂದ ಬಗೆತರದಲ್ಲಿ ಬಿದ್ದು ಬಂಡೆ ಕಾಡಿನ ಉಜ್ಜು ಸೋಸುಗಳಲ್ಲಿ ಪಾರಾಗಿ ಇಲ್ಲಿ ಸುಸ್ತು ಪರಿಹಾರಕ್ಕೆಂಬಂತೆ ಪುಟ್ಟ ಗುಡ್ಡಗಳ ಬುಡಗಳಲ್ಲಿ ಹಾಗೊಮ್ಮೆ ಹೀಗೊಮ್ಮೆ ಬಳುಕಾಡುತ್ತಿತ್ತು ನದಿ. ಅದರ ಪಶ್ಚಿಮ ದಕ್ಷಿಣ ಮಗ್ಗುಲಿನ ಹಲವು ಪುಟ್ಟ ಗುಡ್ಡಗಳ ಹರಹೇ ಇಲ್ಲಿನ ಗೇರು ತೋಟ. ಹಳೆ ಮರಗಳಿಂದ ಹಿಡಿದು ಇನ್ನು ನೆಲ ಕಚ್ಚಬೇಕಾದ ಸಸಿಗಳವರೆಗೆ ವಿಭಿನ್ನ ವರ್ಗಗಳ ಮಡಿ ಮಾಡಿ ಬೋರ್ಡ್ ಹಚ್ಚಿ ನಡುವೆ ಸ್ಪಷ್ಟ ಕಚ್ಚಾ ಮಾರ್ಗವನ್ನು ಕಡಿದಿಟ್ಟಿದೆ ಇಲಾಖೆ. ಸಂಶೋಧನಾ ಅಗತ್ಯಗಳಿಗೆ ಒಡ್ಡಿಕೊಳ್ಳುವ ಕಳಗಳು, ಸಸಿ ಹಂತವನ್ನು ಕಳೆಯದೆ ಹನಿ ನೀರಾವರಿ ವ್ಯವಸ್ಥೆ ಪಡೆದ ತಟ್ಟುಗಳು, ನಿರ್ದಿಷ್ಟ ತಳಿಗಳ ಅಗತ್ಯಾನುಸಾರ ಬುಲ್ಡೋಜರ್ ಚಲಾಯಿಸಿ ಮೆಟ್ಟಿಲು ಮೆಟ್ಟಿಲಾದ ಗುಡ್ಡಗಳು, ಫಲ ಸಮೃದ್ಧಿ, ವರ್ಣವೈವಿಧ್ಯ, ಮರಗಳ ರೋಗ ನಿರೋಧಕ ಶಕ್ತಿ ಇತ್ಯಾದಿ ಹಲವು ವಿಂಗಡಣೆಗಳ ವಿಸ್ತಾರ ಗೇರು ಕೃಷಿ ಇಲ್ಲಿ ನಡೆದಿದೆ. ಇಲಾಖೆ ಮೂಲದಲ್ಲಿ ಇದರ ಸಹಜ ಸಸ್ಯ ವೈವಿಧ್ಯಗಳನ್ನು ಸವರಿಯೇ ಗೇರು ರೂಢಿಸಿದೆ. ನಿಮಗೆಲ್ಲ ತಿಳಿದಂತೆ ಗೇರು ಮರವೇ ಆದರೂ ಮಹಾ ಎನ್ನುವ ವಿಶೇಷಣಕ್ಕೆ ಸಲ್ಲುವುದು ಕಡಿಮೆ. ಇವು ತಗ್ಗು ಕೊಂಬೆಗಳ ಅಪಾರ ಬಿಸಿಲಿನ ಪ್ರೀತಿಯಲ್ಲಿ ದಟ್ಟ ಎಲೆ ಟೊಪ್ಪಿ ಹೊತ್ತ ಪೊದರು, ಹಸಿರು ಗುಡಾರ ಎಂದರೆ ತಪ್ಪಾಗದು. ಇವಕ್ಕೆ ನೆರಳು ಬಳ್ಳಿ ಪೊದರುಗಳ ಬಂಧನವಿದ್ದರೆ ಇಳುವರಿ ಕಡಿಮೆ. ಹಾಗಾಗಿಯೇ ಇರಬೇಕು, ಹಾಡಿ ಯುದ್ಧಗಳಕ್ಕೆ ದೃಷ್ಟಿ ಹಾಯಿಸಿದರೆ ಅಪವಾದಕ್ಕೆಂಬಂತೆ 1-2 ಮಹಾಮರಗಳು ಮಾತ್ರ ಕಾಣಿಸುತ್ತವೆ. ಹಾಗೆ ಈ ವಲಯಕ್ಕೆ ಸಹಜವಾದ ತಳದ ಪೊದರು ಗಿಡಗಳು ಅಂದರೆ ಕೇಪುಳೆ, ಎಂಜಿರ, ಮುಳ್ಳಬಲ್ಲೆ ಇತ್ಯಾದಿ ಬಹುತೇಕ ಇಲ್ಲವೆಂದರೂ ತಪ್ಪಿಲ್ಲ. ಇಲಾಖೆ ಗೇರು ಕೊಯ್ಲನ್ನು ಒಪ್ಪುವುದಿಲ್ಲ. ಸಂಗ್ರಾಹಕರು ಸಹಜವಾಗಿ ಕಳಿತು ಉದುರಿದ ಹಣ್ಣುಗಳನ್ನು ಮಾತ್ರ ಹೆಕ್ಕಲು ಅನುಕೂಲವಾಗುವಂತೆ ಬಹುವಂಶ ತರಗೆಲೆ ಉದುರು ಕಡ್ಡಿಗಳನ್ನೆಲ್ಲ ನಿವಾರಿಸಿರುತ್ತಾರೆ. ಇದು ಕೆಲವೊಮ್ಮೆ ಕಿಡಿಗೇಡಿಗಳು ಉಂಟು ಮಾಡುವ ಬೆಂಕಿ ಆಕಸ್ಮಿಕವನ್ನು ನಿವಾರಿಸುವಲ್ಲೂ ಸಹಕಾರಿಯಾಗುತ್ತದೆ. ಮರಗಳಲ್ಲಿ ಹಣ್ಣು ಒಂಟಿಯಾಗಿ ಜೊಂಪೆಯಲ್ಲೂ ಅಸಂಖ್ಯವಿದ್ದವು. ಹೆಕ್ಕುವ ಕೂಲಿಯಾಳುಗಳು ಒಂದೂ ದಿನ ಬಾಕಿಯಾಗದಂತೆ ನಿಯತ ಆವರ್ತನೆಯಲ್ಲಿ ವಿವಿಧ ಕಳಗಳಿಗೆ ಭೇಟಿ ಕೊಡುತ್ತಾರೆ. ಅವರು ಬಿದ್ದ ಹಣ್ಣುಗಳಿಂದ ಬೀಜ ಮಾತ್ರ ತಿರುಚಿ ಚೀಲಕ್ಕಿಳಿಸುತ್ತಾ ಹಣ್ಣನ್ನು ಅಲ್ಲೇ ಬಿಸಾಡಿ ಹೋಗುತ್ತಾರೆ. ಹಾಗೆ ನಿನ್ನೆ ಬಿಸಿಡಿದ ಹಣ್ಣು, ಇಂದು ಉದುರಿದ ಸಬೀಜ ಹಣ್ಣು, ಉದುರುವಾಗಲೇ ಕಳಚಿ ದೂರಾದ ಬೀಜ ಎಂಬ ದೃಶ್ಯ ಸಮೃದ್ಧಿಯನ್ನು ನಾನು ಹಿಂದೆಲ್ಲೂ ಕಂಡಿಲ್ಲ. ಅಭಯಾರಣ್ಯದ ಗೇರು ಸಂಗ್ರಹದ ದಿನಗಳಲ್ಲಿ ಸಾಮಾನ್ಯವಾಗಿ ನಾವು ಪ್ರತಿ ಆದಿತ್ಯವಾರವೂ ಹೋಗುತ್ತಿದ್ದೆವು. ಹಣ್ಣು ಹೆಚ್ಚು ಕಾಣಿಸಿದ ದಿನಗಳಲ್ಲಿ ಹಲವು ಬಾರಿ ದೇವಕಿ ಒಂಟಿಯಾಗಿ ಬಸ್ಸಿನಲ್ಲಿ ಹೋಗಿ ಇಡೀ ದಿನ ಬಸವಳಿದು ಬರುತ್ತಿದ್ದದ್ದು ಉಂಟು. ಸಂಗ್ರಹಕ್ಕೆ ಹೊರಡುವಾಗ ನಾವು ಉದ್ದದ ಕೊಕ್ಕೆ ಮತ್ತು ಸಾಕಷ್ಟು ದೊಡ್ಡ ಬಕೆಟ್ ಒಯ್ಯುತ್ತಿದ್ದೆವು. ನಾವು ಉದುರಿದ ಹಣ್ಣು ಬೀಜಕ್ಕಷ್ಟೇ ತೃಪ್ತರಾಗುತ್ತಿರಲಿಲ್ಲ. ಮರ ಸಣ್ಣದಾದರೆ ಬುಡ ಹಿಡಿದು, ದೊಡ್ಡದಾದರೆ ಕೆಲವೆಡೆಗಳಲ್ಲಿ ಒಬ್ಬರು ಮೇಲೇರಿ ಅಥವಾ ಕೆಳಗಿನಿಂದಲೇ ಕೊಕ್ಕೆಯಲ್ಲಿ ಆಯ್ದ ಕೊಂಬೆಗಳನ್ನು ಹಿಡಿದು ಅಲುಗಿಸಿ ಹಣ್ಣು ಉದುರಿಸಿಕೊಳ್ಳುವುದಿತ್ತು. ಇದರಲ್ಲಿ ಬಲಿತ ಹಣ್ಣುಗಳಿಂದ ಹಿಡಿದು ಮಿಡಿ ಹೂಗಳು ಉದುರುವುದಿತ್ತು. ಅಷ್ಟಕ್ಕೂ ಬಿಡದೆ ಕತ್ತುದ್ದ ಮಾಡುತ್ತಾ ಪ್ರತಿ ಮರದ ಸುತ್ತ ಬಲಿ ಬಂದು ಮೇಲೆ ಎಲೆಗಳ ಮರೆಯಲ್ಲಿ ಅವಿತು ಕುಳಿತ ಹಣ್ಣುಗಳಿಗೆ ಬಲಿತ ಕಾಯಿಗಳಿಗೆ ಕೊಕ್ಕೆಯನ್ನು ಲಂಬಿಸುತ್ತಿದ್ದೆವು. ಅಂದು ಇವೆಲ್ಲ ನಮ್ಮ ಕೃಷಿ ಪದ್ಧತಿಗೆ ನೆನಪಿರಲಿ. ಗೇರು ನಮ್ಮ ಕೃಷಿಯಲ್ಲ, ವನ್ಯ ಪುನರುತ್ಥಾನ ನಮ್ಮ ಉದ್ದೇಶ. ಕೃಷಿ ಪದ್ಧತಿಗೆ ಅನಿವಾರ್ಯವೇ ಇತ್ತು. ಹಾಗಲ್ಲವಾದರೆ ಅಭಯಾರಣ್ಯದಿಂದ ವಾರಕಾಲ ನಾವು ದೂರವೇ ಇರುವಾಗ ಆಸುಪಾಸಿನ ಇತರ ಗೇರು ಸಂಗ್ರಹಕರಿಗೊಂದು ಆಮಿಷ ಉಳಿಸದಂತಾಗುತ್ತಿತ್ತು. ನಾವು ಗಳಿಸಿದ ಗೇರು ಬೀಜದ ಮೌಲ್ಯಕ್ಕಿಂತಲೂ ಹೆಚ್ಚು ಮೌಲ್ಯದ ಸಸ್ಯ ವೈವಿಧ್ಯ ಆ ಜನಗಳ ಅರಿವಿಲ್ಲದ ತುಳಿತಕ್ಕೆ ಹುಡಿಯಾಗಲು ಅವಕಾಶ ಕಲ್ಪಿಸಿದಂತಾಗುತ್ತಿತ್ತು. ಅಭಯಾರಣ್ಯದ ನಮ್ಮ ಗೇರು ಸಂಗ್ರಹದ ದಿನಗಳಿಗೆ ಹೋಲಿಸಿದರೆ ಶಾಂತಿಗೋಡಿನಲ್ಲಿ ನಮ್ಮದು ಗೇರು ಉದ್ಯಾನ ವಿಹಾರ. ಕಚ್ಚಾ ದಾರಿಗಳಲ್ಲಿ, ಮರಗಳೆಡೆಯ ಸವಕಲು ಜಾಡುಗಳಲ್ಲಿ ಗುಡ್ಡ ಕಣಿವೆ ಹತ್ತಿಳಿದು ಸುತ್ತಿದೆವು. ಉರಿಬಿಸಿಲು ನೆತ್ತಿ ಸುಟ್ಟದ್ದಕ್ಕೆ ನೀರ ಬಾಟಲಿ ಖಾಲಿ ಮಾಡುತ್ತಾ ಆಗೀಗ ಮರದಿಂದಲೇ ಕೈಗೆಟಕುವ ಕಳಿತ ಹಣ್ಣುಗಳನ್ನು ಕೊಯ್ದು ಚಪ್ಪರಿಸುತ್ತಾ ನಡೆದೆವು. ಚರಳುಕಲ್ಲುಗಳ ಅಥವಾ ಉದುರೆಲೆಗಳ ಜಾರು ಒಂದೆರಡು ಕಡೆ ನಮ್ಮನ್ನು ಸಣ್ಣದಾಗಿ ಕಾಡಿತ್ತು. ಹಾಡಿಯ ನಡುವಣ ಕಚ್ಚಾ ಮಾರ್ಗಗಳಲ್ಲೂ ಬಹುತೇಕ ಭಾಗ ನಿರ್ವಹಣೆ ಸಾಲದೆ ವಾಹನ ಸಂಚಾರಕ್ಕೆ ಅಗಮ್ಯವೇ ಇತ್ತು. ಉಳಿದೆಲ್ಲವೂ ಜೀಪು ಲಾರಿಗಳ ಓಡಾಟಕ್ಕಷ್ಟೇ ಹೊಂದುವಂಥವು. ಹರಿಪ್ರಸಾದರ ಸ್ಥಳೀಯ ವ್ಯವಸ್ಥಾಪಕ ಮತ್ತವರ ಸಹಾಯಕ ಮಾತ್ರ ತಮ್ಮ ಬೈಕ್ ಸ್ಕೂಟರನ್ನು ಅಗತ್ಯಕ್ಕೆ ತಕ್ಕಂತೆ ಅಲ್ಲಿ ಓಡಾಡಿಸುತ್ತಾ ಉಸ್ತುವಾರಿಯನ್ನು ಸುಸ್ತು ಭಾರಿಯಾಗದಂತೆ ನಡೆಸಿಕೊಂಡಿದ್ದರು. ಹಾಡಿಯ ವಿಭಿನ್ನ ಪ್ರದೇಶಗಳಲ್ಲಿ ಹರಿಪ್ರಸಾದರ ಎರಡು ಬಳಗಗಳು ಬೀಜ ಸಂಗ್ರಹ ನಡೆಸಿದ್ದವು. ಅವುಗಳಲ್ಲಿ ಒಂದು ಸ್ಥಳೀಯರದೇ ಗುಂಪು, ಇನ್ನೊಂದು ಬಯಲು ಸೀಮೆಯ ವಲಸಿಗರದು. ಆ 8-10 ಮಂದಿ ಕೂಲಿಗಳು ಬಗಲಲ್ಲೊಂದು ಚೀಲ, ಕೈಯಲ್ಲೊಂದು ಪುಟ್ಟ ಕೋಲಷ್ಟೇ ಹಿಡಿದು ಸೊಂಟ ಬಗ್ಗಿಸಿಕೊಂಡು ಒಂದೊಂದೇ ವಠಾರವನ್ನು ಕ್ರಮವಾಗಿ ಶೋಧಿಸುತ್ತಿದ್ದರು. ಕೋಲಿನಲ್ಲಿ ಹಗುರಕ್ಕೆ ತಲೆಗೆಲೆಗಳನ್ನು ಕೆದರುತ್ತಾ ಅದುಮಿಡಲಾಗದಂತೆ ತಲೆ ಎತ್ತುವ ಸಣ್ಣ ಪುಟ್ಟ ಪದರುಗಳನ್ನು ಹುಡುಕುತ್ತಾ ಮೊದಲೇ ಹೇಳಿದಂತೆ ಉದುರಿದ ಹಣ್ಣುಗಳನ್ನು ಹಿಡಿದು ತಿರುಚಿ ತೆಗೆದ ಬೀಜವನ್ನು ಚೀಲಕ್ಕೆ ಸೇರಿಸಿಕೊಳ್ಳುತ್ತಾ ಹಣ್ಣನ್ನು ಅಲ್ಲೇ ಬಿಸಾಡುತ್ತಾ ನಡೆದಿದ್ದರು. ಅನಿವಾರ್ಯವಾಗಿ ಹಿಂದೆ ಅಭಯಾರಣ್ಯದಲ್ಲಿ ನಮ್ಮ ಪರದಾಟ ನೆನಪಾಗದಿರಲಿಲ್ಲ. ಅಭಯಾರಣ್ಯದ ನೆಲ ಮೇಲ್ಮೈಯಲ್ಲಿ ತೆಳು ಮಣ್ಣು ಹೊತ್ತ ಮುರಕಲ್ಲ ಹಾಸಿನದು. ಆ ಮಣ್ಣಾದರೂ ನಮ್ಮ ಆಳ್ವಿಕೆಗೂ ಹಿಂದೆ ಅಲ್ಲಿದ್ದ ಮುರಕಲ್ಪನೆಯ ಉಪೋತ್ಪತ್ತಿ. ತುಸು ಮಣ್ಣು, ಬಹುತೇಕ ಚರಳು ಕಲ್ಲು. ಹಾಗಾಗಿ ನಾವು ಸಹಜವಾಗಿ ಬಂದ ಎಲ್ಲ ಸಸ್ಯಗಳನ್ನು ಉಳಿಸಿಕೊಳ್ಳುವುದರೊಂದಿಗೆ ಉದುರಿದ ಎಲೆ ಕೋಲುಗಳನ್ನು ಹಾಗೆ ಮಣ್ಣಾಗಲು ಬಿಡುತ್ತೇವೆ. ಇದರಿಂದ ಪ್ರತಿ ಗೇರು ಮರದ ಬುಡಕ್ಕೆ ನಾವು ಹೋಗುವುದೆಂದರೆ ಪೊದರು, ಮುಳ್ಳು, ಬಳ್ಳಿ, ದಪ್ಪ ತರಗೆಲೆ ರಾಶಿಯ ಸಂಕೀರ್ಣ ಕೋಟೆಯನ್ನು ಆದಷ್ಟು ಹಾಳುಗೆಡವದೇ ನುಗ್ಗುವುದಾಗುತ್ತಿತ್ತು. ಅಲ್ಲೂ ಹಣ್ಣು ಬೀಜ ಹುಡುಕುವುದು ಇನ್ನೊಂದು ಸರ್ಕಸ್. ಈ ಗೊಂದಲಗಳಿಗೆ ಬೀಜ ಕಳೆದ ಹಳೆಯ ಹಣ್ಣುಗಳು ಸೇರಬಾರದೆಂದು ನಾವು ಎಲ್ಲ ಹಣ್ಣುಗಳನ್ನು ಇದ್ದಂತೆ ಬಕೆಟಿಗೆ ಹಾಕಿ ಕಾಡ್ಮನೆಯ ಎದುರಿನ ನೆರಳಿನ ಮೂಲೆಯಲ್ಲಿ ರಾಶಿ ಹಾಕುತ್ತಿದ್ದೆವು. ಪೂರ್ಣ ಸಂಗ್ರಹದ ಕೊನೆಯಲ್ಲಿ ಹಣ್ಣು ತಿರುಚಿ ಬೀಜ, ಎಳೆಬೀಜ, ಕಸ ಎಲ್ಲ ಬೇರ್ಪಡಿಸಬೇಕಾಗುತ್ತಿತ್ತು. ಆಗಲೂ ಈಗ ಸಂಶೋಧನಾ ಕೇಂದ್ರದ ಅಡಿಯಲ್ಲೂ ನಮಗೆ ಬೇಸರವಾಗುತ್ತಿದ್ದ ಏಕೈಕ ಅಂಶ ರಾಶಿಗಟ್ಟಳೆ ರಸಯುಕ್ತ ಹಣ್ಣನ್ನು ಸುಮ್ಮನೆ ಗೊಬ್ಬರವಾಗಲು ಬಿಡುವುದಾಗಿತ್ತು. ಅಂದು ನಮ್ಮದಾದರೂ ಒಂದು ದಿನದಲ್ಲಿ ಗರಿಷ್ಠ 2 ಬಕೆಟ್ ಹಣ್ಣು ಮಾತ್ರ. ಆದರೆ ಇಲ್ಲಿ ಟನ್ನುಗಟ್ಟಲೆ ಹಣ್ಣು ವ್ಯರ್ಥವಾಗುವ ಕುರಿತು ನಮ್ಮಷ್ಟೇ ಹರಿಪ್ರಸಾದರಿಗೂ ವಿಷಾದವಿದೆ. ಬೀಜದ ಇಲಾಖೆಗೆ ಮಾತ್ರ ಹಣ್ಣಿನ ಚಿಂತೆ ಇಲ್ಲ. ಹರಿಪ್ರಸಾದರ ಸಣ್ಣ ಲಾರಿ ಸಮೀಪದ ಕಚ್ಚಾ ದಾರಿಯಲ್ಲಿ ಕೂಲಿಕಾರರ ಗುಂಪನ್ನು ಅನುಸರಿಸುತ್ತಿರುತ್ತದೆ. ಅದು ಕಾಲಕಾಲಕ್ಕೆ ಕೂಲಿಯಾಳುಗಳ ಚೀಲದ ಹೊರೆಯನ್ನು ತಾನಿಳಿಸಿಕೊಂಡು ಹಾಡಿಯೊಳಗೆ ಇಲಾಖೆ ಕೊಟ್ಟ ಹರಕು ಮುರುಕು ದಾಸ್ತಾನು ಕೋಟಿಗೆ ಮುಟ್ಟಿಸುತ್ತಿತ್ತು. ಅನುಕೂಲವಿದ್ದಂತೆ ಕೋಟಿಯ ಕಚ್ಚಾ ಅಂಗಳದಲ್ಲಿ ಗೋಣಿಗಳನ್ನು ಹಾಸಿ ಸಂಗ್ರಹಕ್ಕೆ ಒಂದೆರಡು ಬಿಸಿಲು ಕೊಡುವುದೂ ಇದೆ. ಒಟ್ಟಾರೆ ಸಂಗ್ರಹ ಅದೇ ಲಾರಿಗೆ ಭರ್ತಿ ಲೋಡ್ ಆಗುವ ಸ್ಥಿತಿ ಬಂದಂತೆಲ್ಲ ಕಾರ್ಖಾನೆಗೆ ರವಾನಿಸುವುದು ನಡೆಯುತ್ತಿತ್ತು. ಆ ಸಂದರ್ಭದಲ್ಲಿ ಇವರು ಕರಾರಿನಂತೆ ಅದುವರೆಗಿನ ಸಂಗ್ರಹದ ಲೆಕ್ಕ ಕೊಟ್ಟು ಅದರಲ್ಲಿ ಸಸ್ಯೋತ್ಪಾದನೆಗೆ ಸಲ್ಲಬೇಕಾದ ಉಚಿತ ಬೀಜ ಬಿಟ್ಟು ಸಾಗಣೆ ಪರವಾನಗಿ ಮಾಡಿಸಿಕೊಳ್ಳುತ್ತಾರೆ. ಹಿಂದೆ ನಾವಾದರೂ ಬಲಿತ ಮತ್ತು ಹಸಿರು ಬೀಜಗಳನ್ನು ಬೇರ್ಪಡಿಸಿ ಮಂಗಳೂರು ಮನೆಗೆ ಒಯ್ಯುತ್ತಿದ್ದೆವು. ಮತ್ತೇನಿದ್ದರೂ ದೇವಕಿಯದು ಏಕಾಂಗಿ ದುಡಿಮೆ. ಹಸಿರು ಬೀಜಗಳನ್ನು ಹಳಸಲು ಪೆಟ್ಟಿಗೆ ಅಂದರೆ ಫ್ರಿಡ್ಜ್ಗೆ ಸೇರಿಸಿ ಸಮಯಾನುಕೂಲದಲ್ಲಿ ಕೈಗೆ ಪ್ಲಾಸ್ಟಿಕ್ ಕವರ್ ಹಾಕಿಕೊಂಡು ಅವನ್ನು ಮೆಟ್ಟು ಕತ್ತಿಯಲ್ಲಿ ಹೋಳು ಮಾಡಿ ಎಳೆ ತಿರುಳನ್ನು ಎಬ್ಬಿಸುತ್ತಿದ್ದಳು. ಪಾಕವಿಶೇಷಗಳಿಗೆ ಬಳಸುತ್ತಿದ್ದಳು. ಮತ್ತು ಬಲಿತ ಬೀಜಗಳನ್ನು ಒಮ್ಮೆ ತಣ್ಣೀರಿನಲ್ಲಿ ತೊಳೆದು 4-8 ಬಿಸಿಲು ಕೊಟ್ಟು ದಾಸ್ತಾನು ಮಾಡುತ್ತಿದ್ದಳು. ಅವುಗಳಲ್ಲಿ ನಮ್ಮ ಅಗತ್ಯಕ್ಕೆ ಧಾರಾಳ ಎನಿಸುವಷ್ಟನ್ನು ಉಳಿಸಿಕೊಂಡು ಋತುವಿನ ಮೊದಲ ಮಳೆ ಬರುವ ಮೊದಲು ಬಂದರಿನ ವ್ಯಾಪಾರಿಗಳಿಗೆ ಸಿಕ್ಕ ದರಕ್ಕೆ ಮಾರುತ್ತಿದ್ದೆವು. ಮನೆಯಲ್ಲಿ ಉಳಿದವನ್ನು ಅಗತ್ಯಕ್ಕೆ ತಕ್ಕಂತೆ ಬಚ್ಚಲ ಒಲೆಯಲ್ಲಿ ಸುಟ್ಟು ಕಲ್ಲು ಕುಟ್ಟಿ ಒಡೆದು ಪೊರೆಯನ್ನು ಚೂರಿಯಲ್ಲಿ ಕೆರೆಸಿ ಬಳಸಿಕೊಳ್ಳುತ್ತಿದ್ದೆವು. ಯಾವುದೋ ಮೇಳದಲ್ಲಿ ಸಿಕ್ಕ ಸರಳ ಸನ್ನೆ ತತ್ವದ ಬೀಜ ಕತ್ತರಿಯನ್ನು ಒಮ್ಮೆ ಕೊಂಡದ್ದಿತ್ತು. ಆದರೆ ಒಂದೇ ಋತುವಿನಲ್ಲಿ ಅದರ ತಳಕ್ಕೆ ಬಳಸಿದ ಪ್ಲೈವುಡ್ ಕುಟ್ಟೆ ಸುರಿದು ಹೋದ ಮೇಲೆ ಕಲ್ಕುಟ್ಟಿ ಖಾಯಮ್ಮಾಯಿತು. ಗೇರು ಹಾಡಿಯ ಉತ್ತರ ಕೊನೆಯಲ್ಲಿ ಇಲಾಖೆ ಪಕ್ಕಾ ಹನಿ ನೀರಾವರಿ ವ್ಯವಸ್ಥೆಯೊಡನೆ ಸಣ್ಣ ತೆಂಗಿನ ತೋಪು ಮಾಡಿದೆ. ಅಲ್ಲಿ ಒಂದೊಂದು ಎಳನೀರು ಸೇವೆ ಪೂರೈಸಿ ಪಕ್ಕದ ಕುಮಾರಧಾರ ಪಾತ್ರೆಗಿಳಿದೆವು. ಮೊದಲೊಂದಷ್ಟು ನುಣ್ಣನೆ ಮರಳು, ಅನಂತರ ನದಿ ಪಾತ್ರೆಯೆಲ್ಲ ಕಗ್ಗಲ್ಲ ಹಾಸು ಚೂರು ಪಾರು ಕಲಕಲಿಸುತ್ತಾ ಸುಯಿಲು ಪಾತ ಸುಳಿ ಮಡು ಎಂದು ಬೀಸು ನೋಟಕ್ಕೆ ವೈವಿಧ್ಯ ತೋರಿದರೂ ಸೌಮ್ಯ ಸುಂದರವಾಗಿ ಮುಗ್ಧವಾಗಿಯೇ ಹರಿಯದಂತಿತ್ತು ಕುಮಾರಧಾರೆ. ಈ ಸಣ್ಣ ನೀರ ಮೊತ್ತಕ್ಕೆ ಇಷ್ಟೊಂದು ದೊಡ್ಡ ಪಾತ್ರೆಯೇ ಎಂದುಕೊಳ್ಳುತ್ತಾ ಬಗೆಗಣ್ಣು ತೆರೆದರೆ ಅಲ್ಲಿನ ದರ್ಶನವೇ ಬೇರೆ. ಮಳೆಗಾಲದ ರುದ್ರ ನರ್ತನಕ್ಕೆ ಅಷ್ಟೂ ಅಗಲದಲ್ಲಿ ತೇಲಿ ಬಂದ ಮರ ಕಸ ಮಗುಚಿ ಬಿದ್ದ ಬಂಡೆ ಕೊರೆದು ಹೋದ ದಂಡೆ ಎಷ್ಟೂ ಕಥೆಗಳು ಸಿಗುತ್ತವೆ. ತೀವ್ರ ವಿಷಾದಪೂರ್ವಕವಾಗಿ ಒಂದು ಮಾತು ಸೇರಿಸಲೇಬೇಕು, ಜೊತೆಗೆ ಮೇಲ್ದಂಡೆಯ ಉದ್ದಕ್ಕೂ ನಾಗರಿಕತೆ ಮಾಡಿದ ನದಿ ಅವಹೇಳನದ ಸಾಕ್ಷಿಗಳೂ ಮುಖ್ಯವಾಗಿ ವಿವಿಧ ರೂಪದ ಪ್ಲಾಸ್ಟಿಕ್ ಕಸ ಧಾರಾಳ ಕಾಣುತ್ತವೆ. ಪ್ರಕೃತಿಯೇ ನಾಚಿಕೊಂಡು ಎಷ್ಟನ್ನೋ ತತ್ಕಾಲೀನ ಹುಲ್ಲು ಪೊದರು ಬೆಳೆಸಿ ಕಲ್ಲ ಸಂದುಗಳಲ್ಲಿ ಮರೆಸಿ ಮರಳಿನಲ್ಲಿ ಹುದುಗಿಸಿ ನೀರ ತಳದಲ್ಲಿ ಮುಳುಗಿಸಿ ಇಟ್ಟಿದೆ. ಅವೆಲ್ಲದರ ಯೋಚನೆ ಸದ್ಯದ ಬೇಸಿಗೆಯ ಉರಿ ನಿವಾರಿಸುವಂತೆ ಸ್ಥಳದ ಪ್ರಶಾಂತ ವಾತಾವರಣ ನೀರಿನ ತಂಪು ಮತ್ತು ಸ್ಫಟಿಕ ನಿರ್ಮಲತೆಯನ್ನು ಪುರಸ್ಕರಿಸುವಂತೆ ನೀರಾಟ ಕಿಳಿಯುವುದರಿಂದ ನಮ್ಮನ್ನು ದೂರವಿಟ್ಟಿತು. ಮತ್ತು ದೊಡ್ಡ ಪ್ರಶ್ನೆಯಾಗಿ ಕಾಡುತ್ತಿತ್ತು, ಹಾಗಾದರೆ ಈ ನೀರಿನಲ್ಲಿ ಕರಗಿದ ಮಾಲಿನ್ಯ ಎಷ್ಟಿರಬಹುದು? ಹರಿಪ್ರಸಾದರ ಉಸ್ತುವಾರಿ ಸಚಿವ ನಮಗೆ ಹಲವು ಪ್ರಾಕೃತಿಕ ಶಿಲ್ಪಗಳನ್ನು ತೋರಿದರು. ಇಲ್ಲಿ ನೀರು ಋತುಮಾನದ ಸೊಕ್ಕಿನಂತೆ ಸಹಸ್ರಾರು ವರ್ಷಗಳ ಹರಿವಿನ ನಿರಂತರತೆಯನ್ನು ಉಳಿಸಿಕೊಂಡದ್ದರ ಫಲ ಹೊಳೆಯ ಪಾತ್ರೆ ಒಂದು ಶಿಲ್ಪ ಪ್ರದರ್ಶನಾಂಗಣ. ಬಂಡೆಗಳಲ್ಲಿನ ವಿವಿಧ ವರ್ಣ ಮತ್ತು ದಾರೆಗಳನ್ನು ಸ್ಫುಟಗೊಳಿಸಿದೆ, ಅಂಚು ಹಾಸುಗಳನ್ನು ನಯಗೊಳಿಸಿದೆ, ಶೃಂಗಶ್ರೇಣಿಗಳಂತೆ ಉಬ್ಬು ತಗ್ಗುಗಳು ಸೀಳು ಕೊರಕಲು ಪೊಟರೆ ಎಂದು ಇಲ್ಲಿನ ನೀರ ಮಾಟದ ವೈಭವವನ್ನು ಹೇಳುತ್ತಿದ್ದರೆ ಪ್ರಸ್ತುತ ಕತೆ ಮಹಾಕಾವ್ಯವಾದೀತು. ಇವುಗಳ ಒಟ್ಟಂದ ನೀರಾಟದ ಮೋಜಿಗಾಗಿ ರಜಾದಿನಗಳಲ್ಲಿ ಆಸುಪಾಸಿನ ಊರುಗಳ ಮಂದಿ ಬರುವುದಿದೆಯಂತೆ. ಇಲಾಖೆಯ ವಠಾರದೊಳಗೆ ಖಾಸಗಿ ವಾಹನಗಳಿಗೆ ಅನುಮತಿ ಕೊಡುವುದಿಲ್ಲ. ಆದರೆ ಜನ ಶಿಫಾರಸುಗಳ ಬಲ ನೋಡಿ ಮರ್ಯಾದೆಯಲ್ಲಿ ಹೊಳೆ ಸ್ನಾನ ಮತ್ತು ವನ ಭಾಜನ ಮಾಡುವವರನ್ನು ಇಲಾಖೆ ಸಹಿಸಿಕೊಳ್ಳುತ್ತದೆ. ಅವರಲ್ಲೂ ಕೆಲವರು ಹೊತ್ತ ಅನಾವಶ್ಯಕ ಹೊರೆಗಳನ್ನು ಹೊಳೆ ಪಾತ್ರೆಯಲ್ಲಿ ಚೆಲ್ಲಿ ಕೊಳಕು ಮಾಡುವುದು ಗದ್ದಲ ಎಬ್ಬಿಸುವುದು ಇಲ್ಲದಿಲ್ಲ. ಹಾಗೆಂದು ಇವನ್ನೆಲ್ಲ ಕ್ರಮಬದ್ಧಗೊಳಿಸಿ ಸಾರ್ವಜನಿಕರಿಗೆ ಮುಕ್ತಗೊಳಿಸುವ ಅರ್ಥಾತ್ ಪ್ರವಾಸೋದ್ಯಮದ ಹೊಳಪು ಕೊಡುವ ಉತ್ಸಾಹ ಇಲಾಖೆಗೆ ಬರದಿರಲಿ ಎಂದು ಹಾರೈಸುತ್ತಾ ನಮ್ಮ ಹಾಡಿ ಸುತ್ತಾಟಕ್ಕೆ ಮಂಗಳ ಹಾಡಿದೆವು. ಹರಿಗೆ ಮಂಗಳೂರಿಗೆ ಮರಳುವ ಹರಿ ಏನು ಇದ್ದಂತಿರಲಿಲ್ಲ. ಹಾಡಿ ಸುತ್ತಿದ ನಮ್ಮ ಉತ್ಸಾಹಕ್ಕೆ ಬೆಳೆದದ್ದು ನೋಡಿದ ಮೇಲೆ ಪರಿಷ್ಕರಣೆ ನೋಡಬೇಡವೇ ಎಂದು ಸೌಮ್ಯ ಸವಾಲು ಹಾಕಿ ಅಪರಾಹ್ನಕ್ಕೆ ಅವರ ಮೂಡಬಿದ್ರೆ ಕಾರ್ಖಾನೆಯ ಭೇಟಿ ನಿಶ್ಚಯ ಮಾಡಿದರು. ಸುರುಚಿಯ ಯಾವುದೇ ದರ್ಶನ ವೈವಿಧ್ಯಕ್ಕೆ ಎಂದೂ ಮುಕ್ತವಾಗಿರುವ ನಾವು ಇಲ್ಲವೆಂದೇವೆ. ಕಾರೇರಿ ಪುತ್ತೂರಿಗಾಗಿ ನೇರಳಕಟ್ಟೆಯ ಖ್ಯಾತ ಹೋಟೆಲ್ ಸದ್ಗುರು ಸೇರಿದೆವು. ಗಂಟೆ ಇನ್ನೂ 12:30 ಆಗಿದ್ದರೂ ಊಟವನ್ನೇ ಬಯಸಿದೆವು. ಆದರೆ ನಾನು ಫೇಸ್ಬುಕ್ಕಿನಲ್ಲಿ ಇಲ್ಲಿನ ಶುದ್ಧ ತುಪ್ಪದ ಹಲ್ವಾ ಬರೆದ ಮೇಲೆ ಯಜಮಾನರು ತೋರುವ ಹೆಚ್ಚಿನ ಕಾಳಜಿಗೆ ಈ ಸಲವೂ ಸೋತೆವು. ಊಟಕ್ಕೆ ಪಕೋಡ ಬಳಕದ ಮೆಣಸು ವಿಶೇಷವಾಗಿ ನಂಚಿಕೊಂಡೆವು. ತಟ್ಟೆ ತುಂಬ ಬಂದ ಬಿಸಿ ಜಿಲೇಬಿ ನಮ್ಮೊಳಗೆ ಹೇಗೆ ಕರಗಿತು ಎಂದು ತಿಳಿಯಲೇ ಇಲ್ಲ. ಮತ್ತೆ ಕಟ್ಟಿ ಒಯ್ಯುವ ಸಂತೋಷಕ್ಕೆ ನಾವು ಬೆಂಗಳೂರು ನೆಪದಲ್ಲಿ ಹಲ್ವಾ ಕೇಳಿದರೆ ಹರಿ ಸ್ವಂತಕ್ಕೊಂದು, ಹೆಂಡತಿ ಮಗಳೆಂದಿರಿಗೊಂದೊಂದು ಎಂದು ಹೆಸರಿಸಿ ಮನೆಯಲ್ಲಿರುವ ಮೂರಕ್ಕೆ ಆರು ಹೊತ್ತಿಗಾಗುವಷ್ಟು ಕಟ್ಟಿಸಿಕೊಂಡರು. ಎಲ್ಲ ಮುಗಿದು ಕಾರ್ಯೇರಿದ ಮೇಲೆ, ಸಕ್ಕರೆ ಸರಿಯಲ್ಲ, ಹೆಚ್ಚು ತುಪ್ಪ ಕಿಳಿದರೆ ಬೊಜ್ಜು ಕಾತ್ರಿ, ಮೈದಾ ಉತ್ಪನ್ನಗಳನ್ನು ತಿನ್ನಲೇಬಾರದು, ಕರಿದ ಪದಾರ್ಥಗಳು ಕ್ಯಾನ್ಸರ್ಕಾರಕ ಎಂದು ಇತ್ಯಾದಿ ಪರಸ್ಪರ ಪೈಪೋಟಿಯಲ್ಲಿ ವೇದಾಂತ ಮಾತಾಡುತ್ತಾ ದಾರಿ ಕಳೆದೆವು. ಬಂಟ್ವಾಳದಲ್ಲಿ ಕವಲೊಡೆದು ಮೂಡಬಿದ್ರೆ ಹೊರವಲಯದಲ್ಲೇ ಇರುವ ವಿಜಯಲಕ್ಷ್ಮಿ ಗೇರು ಉದ್ದಿಮೆಯ ವಠಾರ ಸೇರಿದೆವು. ವಠಾರದ ದೊಡ್ಡ ಭಾಗ ಕಾರ್ಖಾನೆ ಮತ್ತು ವಿಸ್ತಾರ ಅಂಗಳ, ಉಳಿದಂತೆ ಅಂಚುಗಟ್ಟಿದಂತೆ ಆಡಳಿತ ವಿಭಾಗ. ಅಂಗಳದ ಒಂದು ಭಾಗದಲ್ಲಿ ಕಚ್ಚಾ ಗೇರು ಬೀಜಗಳನ್ನು ಒಣ ಹಾಕಿದ್ದರು. ಹರಿಯ ಅಣ್ಣ ಎ.ಕೆ. ರಾವ್ ನಿಯತ ವ್ಯವಹಾರ ಸಂಬಂಧ ವಿದೇಶ ಯಾತ್ರೆಗೆ ಹೋಗಿದ್ದರು. ನಮಗೆ ಪರಿಚಯ ಲಾಭ ತಪ್ಪಿಹೋಯಿತು. ಉಳಿದಂತೆ ನಮ್ಮ ಕಾರ್ಖಾನೆ ಕಲಾಪಗಳ ವೀಕ್ಷಣೆಗೆ ಏನೂ ಕೊರೆಯಾಗದಂತೆ ಕೆಲಸಗಳ ನಿರ್ವಹಣಾಧಿಕಾರಿ ಜಗದೀಶ್ ವಿವರಣೆ ಸಹಿತ ಸುತ್ತಾಡಿಸಿದರು. ವಿದೇಶಿ ಕಚ್ಚಾ ಮಾಲು ಹೊರನೋಟಕ್ಕೆ ಆಕರ್ಷಕವಿಲ್ಲದಿದ್ದರೂ ತುಸು ಕಪ್ಪು ಮತ್ತು ನೆರಿಗೆ ಬಿದ್ದಂತಿರುತ್ತದೆ, ಯೋಗ್ಯ ಬಿಸಿಲು ಕಂಡಿರುತ್ತವೆ ಮತ್ತು ತಿರುಳು ಅಥವಾ ಬೊಂಡು ಚೆನ್ನಾಗಿಯೇ ಇರುತ್ತವಂತೆ. ವಾಸ್ತವದಲ್ಲಿ ವಿದೇಶಕ್ಕೆ ಖರೀದಿಗೆಂದು ಹೋದವರಿಗೆ ನೇರ ಬೆಳೆಗಾರರ ಸಂಪರ್ಕವೇ ಆಗುವುದಿಲ್ಲ. ಯಾಕೆಂದರೆ ಆ ದೇಶಗಳಿಗೆ ಸಹಜ ಬೆಳೆಯಾದ ಗೇರು ಬಹುತೇಕ ವನೋತ್ಪತ್ತಿಯ ಸ್ಥಾನದಲ್ಲಿದೆ. ಅದನ್ನು ಪ್ರಾಥಮಿಕವಾಗಿ ಸಂಗ್ರಹಿಸುವವರು ವಿದೇಶಿ ವ್ಯವಹಾರಗಳಿಗೆ ವಿಶ್ವಾಸಾರ್ಹರೇ ಅಲ್ಲವಂತೆ. ಪಳಗಿದ ಮಧ್ಯವರ್ತಿಗಳು ಅತ್ತ ಮಾಲಿನ ಗುಣಮಟ್ಟ, ಇತ್ತ ಗಿರಾಕಿಗಳ ವಿಶ್ವಾಸ ಚೆನ್ನಾಗಿಯೇ ಕಾಯ್ದುಕೊಳ್ಳುತ್ತಾರೆ. ಅವರ ಮಾಲಿನ ಗುಣಮಟ್ಟದ ಖಾತ್ರಿ ನಮ್ಮ ಬಂದರಗಟ್ಟೆಯ ಪ್ರಮಾಣ ಪತ್ರದವರೆಗೂ ವ್ಯಾಪಿಸಿದೆ ಎನ್ನುವ ಸೂಕ್ಷ್ಮವನ್ನು ಹರಿ ತುಂಬ ಪರಿಣಾಮಕಾರಿಯಾಗಿ ವಿವರಿಸಿದರು. ವಿದೇಶಿ ಕಚ್ಚಾ ಮಾಲಿನ ಇನ್ನೊಂದು ಮುಖ್ಯ ಗುಣ ನಮ್ಮ ಗೇರು ಕಾರ್ಖಾನೆಗಳ ಕಲಾಪವನ್ನು ವರ್ಷಪೂರ್ತಿ ನಡೆಸಿಕೊಡುವಂಥದ್ದು. ನಮ್ಮ ಬಹುಪಾಲು ಕೃಷಿಕರು ಮೂರು ತಿಂಗಳ ಗೇರಿಗಿಂತ ರಬ್ಬರ್ ಆದಿ ಪರ್ಯಾಯ ಉತ್ಪನ್ನಗಳ ದೊಡ್ಡ ಆಕರ್ಷಣೆಗೆ ಜಾರುತ್ತಲೇ ಇದ್ದಾರೆ. ಆದರೆ ಖಾದ್ಯ ವಿಶೇಷವಾಗಿ ಪರಿಷ್ಕೃತ ಗೇರಿನ ಬೇಡಿಕೆ ಸದಾ ಮೇಲೆಯೇ ಇರುವುದರಿಂದ ಕಾರ್ಖಾನೆಗಳ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಈ ವಿಪರೀತದಲ್ಲಿ ಹೆಚ್ಚು ಕಡಿಮೆ ಮೂರೇ ತಿಂಗಳ ಪ್ರಾದೇಶಿಕ ಫಸಲನ್ನು ನೆಚ್ಚಿ ವರ್ಷಪೂರ್ತಿ ಕಾರ್ಖಾನೆ ನಡೆಸಬೇಕಾದ ಸಂಕಷ್ಟದಿಂದ ಉದ್ದಿಮೆದಾರರನ್ನು ಪಾರುಗೊಳಿಸುತ್ತಿರುವುದು ಈ ವಿದೇಶಿ ಮಾಲುಗಳೇ. ವಿದೇಶದ ಬೀಜ ಸಂಗ್ರಹದ ದಿನಗಳು ಮತ್ತವು ಭಾರತಕ್ಕೆ ಆಮದಾಗುವ ದಿನಗಳು ಇಲ್ಲಿನ ಬೆಳೆ ಶೂನ್ಯ ದಿನಗಳೇ ಆಗಿವೆ. ಪ್ರಾದೇಶಿಕ ಕಚ್ಚಾ ಮಾಲು ಮಾಸಲು ಬಿಳಿ ಮತ್ತು ಪುಷ್ಟಿಯಾಗಿಯೇ ಕಾಣಿಸಿದರೂ ಕಾರ್ಖಾನೆ ಅಂಗಳದಲ್ಲಿ ಕನಿಷ್ಠ ಮೂರು ಬಿಸಿಲಾದರೂ ಕಾಣಲೇಬೇಕಂತೆ. ಇದು ಇಲ್ಲಿನ ವಾತಾವರಣದ ಪರಿಣಾಮವೂ ಇರಬಹುದು, ಹಸಿ ಮಾರಿದಷ್ಟು ಬೆಳೆಗಾರನಿಗೆ ತೂಕದಲ್ಲಿ ಲಾಭ ಎನ್ನುವ ಭ್ರಮಾಧಾರಿತವೂ ಇರಬಹುದು. ಮುಂಗಾರು ಅಪ್ಪಳಿಸುವ ಮೊದಲು ಸುಮಾರು ಮೂರು ನಾಲ್ಕು ತಿಂಗಳಷ್ಟೇ ಸಿಗುವ ಕಚ್ಚಾ ಮಾಲನ್ನು ದೊಡ್ಡ ಮೊತ್ತದಲ್ಲಿ ಸಂಗ್ರಹಿಸಿ ಚೆನ್ನಾಗಿ ಒಣಗಿಸಿ ಬೆಚ್ಚಗೆ ದಾಸ್ತಾನಿಟ್ಟುಕೊಳ್ಳುವುದು ಪ್ರತಿ ಕಾರ್ಖಾನೆಯ ಲಕ್ಷ್ಯವೇ ಆಗಿರುತ್ತದೆ. ಹಾಗೊಮ್ಮೆ ಕಚ್ಚಾ ಮಾಲು ಮುಗಿದೇ ಹೋದರೆ ನಿಮ್ಮ ಕಾರ್ಖಾನೆಯೊಳಗೆ ದುಡಿಯುತ್ತಿರುವ ಅಸಂಖ್ಯ ಕೈಗಳನ್ನು ಕಾಯ್ದುಕೊಳ್ಳುವುದು ಹೇಗೆ ಎಂದು ನಾನು ಆತಂಕದ ಕಂಪಕ್ಕೆ ಕಾಲಿಟ್ಟಿದ್ದೆ. ಇಲ್ಲ ಇಲ್ಲ, ಬೆಳೆ ಶೂನ್ಯ ದಿನಗಳಲ್ಲಿ ಕಾರ್ಖಾನೆಗಳಿಗೆ ಕಚ್ಚಾ ಮಾಲಿನ ಕೊರತೆ ಕಾಡಿದರೆ ಕೇವಲ ಹೆಚ್ಚಿನ ಬೆಲೆಗಾಗಿ ಕಚ್ಚಾ ಗೇರು ಬೀಜವನ್ನು ದಾಸ್ತಾನು ಮಾಡಿಕೊಂಡ ಕಾರ್ಖಾನೆ ಇಲ್ಲದ ಹಲವು ಮಧ್ಯವರ್ತಿಗಳು ಇದ್ದಾರೆ ಎಂದು ಹರಿ ಕಾಯ್ದ. ಗೇರು ಮರಗಳ ತಳಿಭೇದ, ಕಚ್ಚಾ ಮಾಲಿನ ದೇಶೀಯತೆ ಕಾರ್ಖಾನೆಗಳ ಕಾರುಬಾರನ್ನು, ಇನ್ನೂ ಮುಖ್ಯವಾಗಿ ಸಿದ್ಧ ಮಾಲನ್ನು ವಿಶೇಷ ಪ್ರಭಾವಿಸುವುದಿಲ್ಲ. ಕಚ್ಚಾ ಬೀಜ ಎಲ್ಲಕ್ಕೂ ಮೊದಲು ಉಗಿ ಕುಲುಮೆಗಳಲ್ಲಿ ಒಂದು ಹದಕ್ಕೆ ಬೇಯುತ್ತವೆ. ಅನಂತರ ಒಳಾಂಗಣದಲ್ಲಿ ಸಾಮಾನ್ಯ ಹವೆಯಲ್ಲಿ ಪೂರ್ಣ ತಣಿಯುತ್ತವೆ. ಮತ್ತೆ ಒಂದೊಂದೇ ಬೀಜದ ಸಿಪ್ಪೆ ಕತ್ತರಿಸಿ ತಿರುಳು ಬೇರ್ಪಡಿಸುವ ಕೆಲಸ. ತೆಂಗು, ಅಡಕೆ, ಕಾಫಿ ಮುಂತಾದ ಕಾರ್ಖಾನೆ ಮಟ್ಟದ ಪರಿಷ್ಕರಣೆ ಕೇಳುವ ಕೃಷಿ ಉತ್ಪನ್ನಗಳಲ್ಲಿ ಹೊದಿಕೆ ಮೃದು, ಪೂರ್ಣ ಗಟ್ಟಿ. ಗೇರು ಬೀಜದಲ್ಲಿ ಸ್ಥಿತಿ ವ್ಯತಿರಿಕ್ತ. ಸ್ವಂತ ಉಪಯೋಗಕ್ಕಾದರೆ ಮನೆಗಳ ಬಚ್ಚಲೊಳಗೆ ಬೀಜ ಎಸೆದು ಅರೆಬರೆ ಸುಟ್ಟು ಕಲ್ಲುಗಳಲ್ಲಿ ಜಜ್ಜಿ ಹೋಳು ಹುಡಿಯಾದರೂ ಬೀಜದ ಪರಿಮಳದಲ್ಲಿ ಎಲ್ಲ ಮರೆತು ಬಿಡುತ್ತೇವೆ. ಆದರೆ ಕೊಳ್ಳುಗನ ಮಾರುಕಟ್ಟೆಯಲ್ಲಿ ತೋರಿಕೆಗೆ ಪ್ರಥಮ ಪ್ರಾಶಸ್ತ್ಯ. ಬೀಜದ ಒಳ ಹೊರಗಿನ ಗಾತ್ರ ವ್ಯತ್ಯಾಸ ಏನಿದ್ದರೂ ಮೃದು ತಿರುಳು ಕತ್ತರಿಸುವುದಿರಲಿ ಗಾಯವೂ ಆಗದಂತೆ ತೆಗೆಯುವುದು ತುಂಬ ಮುಖ್ಯ. ಹಳೆಗಾಲದ ಕಾರ್ಖಾನೆಗಳಲ್ಲಿ ಶ್ರಮಿಕರು ಒಂದೊಂದೇ ಬೀಜವನ್ನು ವಿಶೇಷ ಕತ್ತರಿಗಳ ನಡುವೆ ಕೈಯಾರೆ ಒಡ್ಡಿ ಸುಲಿಗೆಯನ್ನು ಕಾಲಿನಲ್ಲಿ ನಡೆಸುತ್ತಿದ್ದರು. ಆದರೆ ಇಂದು ವಿಜಯಲಕ್ಷ್ಮಿಯಲ್ಲಿ ತಲಾ 1.5 ಲಕ್ಷದ ಮೇಲಿನ ಬೆಲೆಯ 10 ವಿದ್ಯುತ್ ಚಾಲಿತ ಅಡಕತ್ತರಿ ಇದ್ದಂತೆ ಗೇರ್ ಕತ್ತರಿ ಯಂತ್ರಗಳು ದಿನವಿಡೀ ಗದ್ದಲವೆಬ್ಬಿಸುತ್ತಾ ಹೋಲಿಕೆಯಲ್ಲಿ ಸಾಕಷ್ಟು ವೇಗವಾಗಿಯೇ ಬೀಜ ಸುಲಿಗೆಯನ್ನು ಹಗುರಗೊಳಿಸಿವೆ. ಅಲ್ಲೇ ಪಕ್ಕದಲ್ಲಿ ಹಳೆಗಾಲದ ಮಾನವ ಚಾಲಿತ ಗೇರ್ ಕತ್ತರಿಯೊಂದಿತ್ತು. ಮಹಿಳೆಯೊಬ್ಬರು ಅದನ್ನು ಕೇವಲ ನಮ್ಮ ನೋಟಕ್ಕಾಗಿ ಚಲಾಯಿಸಿಯೂ ತೋರಿಸಿದರು. ಇನ್ನೂ ಸುಲಭದ ತುಸು ಪರಿಷ್ಕೃತ ಅಡಕತ್ತರಿಯಂತೆ ಇರುವ ಕೇವಲ ಮಾಲು ಪರೀಕ್ಷಾ ಸಹಂತಕ್ಕಷ್ಟೇ ಬಳಸಬಹುದಾದ ಗೇರ್ ಕತ್ತರಿಯು ಇವರಲ್ಲಿತ್ತು. ಔದ್ಯಮಿಕ ಮಟ್ಟದಲ್ಲಿ ಇದನ್ನೇ ಬಳಸುವುದಿದ್ದಲ್ಲಿ ಮುಷ್ಟಿಕಾಳಗ ಪಟುಗಳನ್ನೇ ಕಾರ್ಖಾನೆ ಸಾಕಬೇಕಾದೀತು, ಸಾಮಾನ್ಯರಿಗೆ ಸಾಕಬೇಕಾದೀತು. ಯಾಂತ್ರಿಕ ಗೇರ್ ಕತ್ತರಿಯ ಮಡಿಲಿನ ಬಾಲ್ದಿಗಳಿಂದ ಗೇರೆಣ್ಣೆ ಒಸರುವ ಕಚ್ಚಾ ಮಾಲನ್ನು ಹೆಂಗಳೆಯರು ತಮ್ಮೆದುರಿನ ಹರಿವಾಣಗಳಿಗೆ ಸುರಿದುಕೊಳ್ಳುತ್ತಾರೆ. ಅದು ಸಿಪ್ಪೆ, ಜೊಳ್ಳು, ಕೆಟ್ಟು, ಅಪರೂಪಕ್ಕೆ ಕತ್ತರಿ ತಪ್ಪಿಸಿ ಬಂದ ಇಡಿ ಮುಂತಾದವುಗಳನ್ನು ಮಿಶ್ರಣ ಮಾಡಿಕೊಂಡಿರುತ್ತದೆ. ಹೆಂಗಳೆಯರು ಅವನ್ನು ಕೈಯಾರೆ ವಿಂಗಡಿಸಬೇಕು. ಮತ್ತು ಮುಖ್ಯ ವಿಷಯ, ಬಹುತೇಕ ಬೊಂಡುಗಳು ಸಿಪ್ಪೆಯ ಒಂದರ್ಧಕ್ಕೆ ಅಂಟಿಕೊಂಡೇ ಇರುತ್ತವೆ. ಅವನ್ನು ಪುಟ್ಟ ದಬ್ಬಣದಂತೆ ಹತ್ಯಾರು ಹಿಡಿದು ತಿವಿದೆಬ್ಬಿಸುವುದೂ ಆಗಬೇಕು. ನಿಮಗೆ ತಿಳಿದೇ ಇದೆ, ಗೇರೆಣ್ಣೆಯ ಹನಿ ಬಿದ್ದರೂ ಮನುಷ್ಯ ಚರ್ಮ ಮುನಿದು ಹುಣ್ಣಾಗುತ್ತದೆ. ಹಾಗಾಗಿ ಈ ಶ್ರಮಿಕರಲ್ಲಿ ಬಹುಮಂದಿ ಕೈಗವಸು ಬಳಸುತ್ತಾರೆ. ಆದರೆ ದಬ್ಬಣ ಚಲಾಯಿಸುವ ಸೂಕ್ಷ್ಮ ಕೆಲಸಕ್ಕೆ ಕೈಗವಸು ಸಹಕಾರಿಯಲ್ಲ ಎಂದೇ ರೂಢಿಯಾದವರು ಒತ್ತಿನಲ್ಲಿ ತಾಳೆ ಎಣ್ಣೆಯ ಗಿಂಡಿ ಇಟ್ಟುಕೊಂಡು ಆಗಿಂದಾಗ್ಗೆ ತಮ್ಮ ಹಸ್ತಗಳಲ್ಲಿ ಅದರ ಪದರ ಸರಿಯಾಗಿ ಉಳಿಯುವಂತೆ ಮುಳುಗಿಸಿ ತೆಗೆಯುತ್ತಿರಬೇಕಾಗುತ್ತದೆ. ಅಷ್ಟಾಗಿಯೂ ಯಾವುದೇ ಗೇರು ಕಾರ್ಖಾನೆಯ ಹುಡುಗಿಯ ಕೈ ಪೂರ್ಣ ಆರೋಗ್ಯದ್ದೆನ್ನುವಂತಿಲ್ಲ. ಇದು ಮಾಲೀಕರ ಶೋಷಣೆಯಲ್ಲ, ಎಲ್ಲರಿಗೂ ತಿಳಿದಂತೆ ವೃತ್ತಿ ಸಂಕಷ್ಟ. ಬಹುತಾರ ಮಂದಿರಗಳ ವಾತ ನಿರ್ಬಂಧಿತ ಮದಿರಾಲಯದಲ್ಲಿ ನಸು ಹಳದಿಗೆ ಹುರಿದ ನರುಗಂಪಿನ ಸುಪುಷ್ಟ ಮಸಾಲಾ ಗೇರು ಬೀಜವನ್ನು ಚಿಮ್ಮಟದಲ್ಲಿ ಎತ್ತಿ ಬಾಯಿಗಿಕ್ಕಿ ಮೃದುವಾಗಿ ಹಲ್ಲೂರಿ ಚಪ್ಪರಿಸುವವರಿಗೆ ಈ ತಾಳೆ ಎಣ್ಣೆ ಸವರಿದ ಕೈಯ ಸೋಂಕು ಗ್ರಹಿಕೆಗೆ ನಿಲುಕುವುದುಂಟೆ. ಮುಂದಿನ ಹಂತ ಬೀಜ ಪೊರೆಯದ್ದು. ಇದು ಬಹುತೇಕ ಯಾಂತ್ರಿಕ ಕಾರ್ಯ. ಸುಲಿದು ಬಂದ ಶುದ್ಧ ಬೊಂಡುಗಳನ್ನು ಉಗ್ರ ಉಷ್ಣ ಸ್ಥಾವರದಲ್ಲಿ ಕೆಲ ಗಂಟೆಗಳ ಕಾಲ ಬಂಧಿಸಿ ಮತ್ತೆ ದಿನಪೂರ್ತಿ ತಣಿಯಲು ಬಿಡುತ್ತಾರೆ. ಅನಂತರ ಅವನ್ನು ಇನ್ನೊಂದೇ ಯಂತ್ರದೊಳಗೆ ರಭಸದ ಗಾಳಿ ಸುಳಿಗೆ ಒಡ್ಡುತ್ತಾರೆ. ಬಿಸಿಗೆ ಗರಿ ಕಟ್ಟಿದ ಬೊಂಡಿನ ಪೊರೆ ಕಳಚಿ ಹೋಗುತ್ತದೆ. ಈ ಪೊರೆ ವಿಮುಕ್ತಿಯೊಡನೆ ಕೆಲವು ಬೊಂಡುಗಳ ದ್ವಿದಳ ಪ್ರತ್ಯೇಕಗೊಳ್ಳುವುದು ಮತ್ತು ಕೆಲವು ಚೂರಾಗುವುದೆಲ್ಲ ಇದ್ದದ್ದೇ. ಇವೆಲ್ಲ ಇದೇ ಯಂತ್ರದ ವಿವಿಧ ಕಣ್ಣುಗಳ ವಂದರಿಗಳಲ್ಲಿ ಹಾಯ್ದು ಬಹುತೇಕ ಗಾತ್ರಗಳ ಆಧಾರದಲ್ಲಿ ವಿಂಗಡಣೆಗೊಂಡೇ ಸಿಗುತ್ತವೆ. ಅಂತಿಮ ಹಂತ ತೋರಿಕೆಯ ಮಾರುಕಟ್ಟೆಯ ಅವಶ್ಯಕತೆಗನುಗುಣವಾಗಿ ಗುಣ ನಿರ್ಧಾರ. ಗಮನಿಸಿ, ಇದು ರುಚಿಗೆ ಸಂಬಂಧಿಸಿದ್ದಲ್ಲ, ತೋರಿಕೆಗೆ ಮಾತ್ರ. ಬೊಂಡುಗಳ ವರ್ಣಛಾಯೆ ಬಿಳಿ ಹಳದಿಗಳ ನಡುವೆ ಮತ್ತು ಕಳಚಿಕೊಳ್ಳಲಾಗದ ಕಲೆ ಹೊತ್ತ ಕೆಲವು ಬೊಂಡುಗಳನ್ನು ಇಲ್ಲಿ ಪರಿಣಿತರು ಬಹು ಚುರುಕಾಗಿ ಕಣ್ಣಾರೆ ಮತ್ತು ಕೈಯಾರೆ ಪ್ರತ್ಯೇಕಿಸುತ್ತಾರದು. ಮತ್ತು ಅವು ಗಾತ್ರ ರೂಪಕ್ಕನುಗುಣವಾಗಿ ಹಲವು ವೃತ್ತಿನಾಮಗಳನ್ನು ಹೊತ್ತು ರವಾನೆಗೆ ಸಜ್ಜುಗೊಳ್ಳುತ್ತವೆ. ಪೂರ್ಣ ಉಂಡೆ ಕಲೆ ಇಲ್ಲದ ಕೆನೆ ಬಣ್ಣದ ಬೀಜಗಳಿಗೆ ಎಲ್ಲಕ್ಕೂ ಮಿಗಿಲಾದ ಪ್ರತಿಷ್ಠೆಯ ಬೆಲೆಯೇನೋ ಇದೆ. ಆದರೆ ನಿಜ ಘನ ಬೇಡಿಕೆ ಇರುವುದು ತಿಂಡಿ ತಯಾರಕರಿಂದ, ಅದು ಹೋಳುಗಳಿಗೆ. ಕಬ್ಬು ಡೊಂಕಾದರೇನೋ ಸಿಹಿ ಡೊಂಕೆ ವಿಠಲ, ಬೀಜ ಚೂರಾದರೇನೋ ರುಚಿ ಮಂಕೆ ವಿಠಲ ಎಂದು ನಾವು ಮನಸ್ವಿ ಹಾಡಿಕೊಂಡೆವು. ಕಾರ್ಖಾನೆಯ ಪ್ರಧಾನ ಲೆಕ್ಕಪತ್ರಾಧಿಕಾರಿ ಶ್ಯಾಮಲ ನಮಗೆ ಪೂರ್ವಪರಿಚಿತರೇ ಇದ್ದರು. ನಮ್ಮ ಅನಿರೀಕ್ಷಿತ ಭೇಟಿಯ ಸಂತೋಷಕ್ಕೆ ಅವರು ಸ್ವತಃ ತಯಾರಿಸಿಕೊಟ್ಟ ಚಹಾ ಕುಡಿದು ಕಾರ್ಖಾನೆಗೆ ವಿದಾಯ ಹೇಳಿದೆವು. ಗೇರು ಹಾಡಿಗಳ ಚಾರಣಕ್ಕೆಂದು ಹೊರಟ ನಮಗೆ ನಿರಾಯಾಸವಾಗಿ ಗೇರು ಚೂರ್ಣಾನುಭವದವರೆಗೂ ದಕ್ಕಿತ್ತು. ನಾವು ನಮ್ಮದೇ ಅಭಯಾರಣ್ಯದಲ್ಲಿ ಅಯಾಚಿತ ಸಿಕ್ಕ ಗೇರು ಮರ ಮತ್ತು ಬೀಜಗಳನ್ನು ತಿನ್ನುವ ರುಚಿ ಧಾರಾಳ ಇದ್ದರೂ ದುರ್ದಾನ ಪಡೆದವರಂತೆ ಉಪೇಕ್ಷಿಸಿದ್ದಿತ್ತು. ಆದರೆ ಅದಿಲ್ಲಿ ಕೃಷಿ ಮತ್ತು ಪರಿಷ್ಕರಣೆಯ ಉನ್ನತಿಯಲ್ಲಿ ಕೊಟ್ಟ ದರ್ಶನದಿಂದ ಧನ್ಯರಾಗಿ ಮಂಗಳೂರಿಸಿದೆವು.